ಲೇಖಕ ಪ್ರೇಮಚಂದ್ ಒಂದೆಡೆ ಹೀಗೆಂದಿದ್ದಾರೆ, ಚಿರಕಾಲ ರಾಷ್ಟ್ರವನ್ನು ಒಂದು ಸೂತ್ರದಲ್ಲಿ ಕಟ್ಟುವುದು ಭಾಷಾ ಬಂಧನ ಒಂದೇ. ಕನ್ನಡದ ಕುರಿತು ಲೇಖಕ ಹಮಾನಾಯಕ್ ಹೀಗೆಂದಿದ್ದಾರೆ, ಕನ್ನಡಕ್ಕೆ ಏನಾದರೂ ಆಗಬೇಕಾಗಿದ್ದರೆ ಅದು ಕನ್ನಡಿಗರ ಮನೋಭಾವದ ಬದಲಾವಣೆ, ಕನ್ನಡಕ್ಕೆ ತಮ್ಮನ್ನೇ ಕೊಟ್ಟುಕೊಳ್ಳುವ ಧೋರಣೆ. ಇದು ನಾವು ಯೋಚಿಸಬೇಕಾದ್ದು, ಚಿಂತಿಸಬೇಕಾದ್ದು, ಕಾರ್ಯೋನ್ಮುಖರಾಗಬೇಕಾದ್ದು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿ ರಂಗವನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ತಾವುಗಳು ಕೇಳಲಿದ್ದೀರಿ ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ MR ಉಮೇಶ್ ಅವರೊಡನೆ ಸಂದರ್ಶನವನ್ನು, ತದನಂತರ ಕೃಷಿಯಲ್ಲಿ ಜೈವಿಕ ಪರಿಕರಗಳ ಬಳಕೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ MA ಅವರಿಂದ ಮಾಹಿತಿಯನ್ನು, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಹಾಗಾದರೆ ಆರಂಭದಲ್ಲಿ ಕೇಳೋಣ ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ MR ಉಮೇಶ್ ಅವರೊಡನೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬಹುವಾರ್ಷಿಕ ಕಳೆಗಳು ಯಾವ ರೀತಿ ನಮ್ಮ ಬೆಳೆಯಲ್ಲಿ ಹಾನಿ ಮಾಡ್ತಾ ಇದ್ದಾವೆ, ಜೊತೆಗೆ ಇವುಗಳ ಒಂದು ನಿರ್ವಹಣೆ ಅಥವಾ ನಿರ್ಮೂಲನೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದಂಥ ಡಾಕ್ಟರ್ MR ಉಮೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಉಮೇಶ್ ಅವರೇ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಬಹುವಾರ್ಷಿಕ ಕಳೆಗಳು ಅಂತ ಹೇಳ್ತೀವಿ, ಬಹುವಾರ್ಷಿಕ ಕಳೆಗಳಂದ್ರೆ ಯಾವ್ಯಾವ ಬರ್ತಾವೆ? ಮುಖ್ಯವಾಗಿ ಕಳೆಗಳಂದ್ರೆ ಮಾರಿ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಬೇಸಾಯ ಮಾಡ್ಬೇಕಾದ್ರೆ ಅತಿ ಹೆಚ್ಚು ನಮ್ಗೆ ನಷ್ಟ ಆಗ್ತಾ ಇರ್ತಕ್ಕಂಥದ್ದು ಕಳೆಗಳಿಂದ, ಕೀಟದಿಂದ ಆಗಿರ್ಬೋದು, ರೋಗದಿಂದ ಆಗಿರ್ಬೋದು. ಕಡಿಮೆ ಇದ್ರೂ ಸಹ ಈ ಕಳೆಗಳಿಂದ ಹೆಚ್ಚು ಹೆಚ್ಚು ಹಾನಿ ಆಗ್ತಾ ಇದೆ. ಸೊ ಅನೇಕ ರೀತಿಯ ಕಳೆಗಳಿರ್ತವೆ, ಅದರಲ್ಲಿ ಪ್ರತಿ ವರ್ಷವೂ ಬರ್ತಾ ಇರ್ತಕ್ಕಂಥ ವರ್ಷದಲ್ಲೇ ಮುಗಿಸ್ತಕ್ಕಂತ ಒಂದು ಕಳೆಗಳಿರ್ಬೋದು, ಅಥವಾ ವರ್ಷಕ್ಕಿಂತಲೂ ಹೆಚ್ಚಿಗೆ. ಸೊ ನಾವು ಬಹುವಾರ್ಷಿಕ ಕಳೆಗಳು ಅಂದ್ರೆ 2 ವರ್ಷಕ್ಕಿಂತಲೂ ಹೆಚ್ಚಿನ ದಿನಗಳಲ್ಲಿ ಅದು ಒಂದು ಒಂದು ಬೆಳೆಯನ್ನ ಕಂಪ್ಲೀಟ್ ಮಾಡಿದ್ರೆ, ಅಂದ್ರೆ ಅದು ಪೂರ್ತಿ ಪ್ರಮಾಣದ ಒಂದು ಬೀಜದಿಂದ ಬೀಜಕ್ಕೆ ಅಥವಾ ಒಂದು ಅದರ ಒಂದು ಬೆಳವಣಿಗೆ 2 ವರ್ಷಕ್ಕಿಂತ ಹೆಚ್ಚಿಗೆ ತಗೊಂಡ್ರೆ ಅದನ್ನ ನಾವು ಬಹುವಾರ್ಷಿಕ ಕಳೆಗಳು ಅಂತ ಕರಿತೀವಿ. ಇಲ್ಲಿ ಬಹುವಾರ್ಷಿಕ ಕಳೆಗಳಲ್ಲಿ ಯಾವ್ಯಾವ ಬರ್ತಾವೆ ಸಾಮಾನ್ಯವಾಗಿ ನೀವೆಲ್ಲ ಹೇಳೋದು ನಮ್ಮ ರೈತರಿಗೆ ಯಾವ್ಯಾವ ಕಳೆಗಳು ಬಹುವಾರ್ಷಿಕ ಕಳೆಗಳಾಗಿ ಕಾಡ್ತಾ ಇದ್ದಾವೆ? ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ನಮ್ಗೆ ತುಂಗೆ, ಗರ್ಕೆ, ಪಾರ್ಥೇನಿಯಂ ಇರ್ಬೋದು, ಬೇಲಿ ಗಿಡ, ಕಾಡು ಬದನೆ, ಕಾಡು ಜೋಳ, ಮುಗ್ಗಲು ಮುಳ್ಳು ಮತ್ತೆ ಹಳದಿ ಡಾಕ್ ಮುಂತಾದ ಅನೇಕ ರೀತಿಯ ನೂರಾರು ರೀತಿಯ ಒಂದು ಬಹುವಾರ್ಷಿಕ ಕಳೆಗಳಿದ್ದಾವೆ. ಅತಿ ಹೆಚ್ಚು ಮುಖ್ಯವಾಗಿ ನಾವು ಇಲ್ಲಿ ನೋಡ್ಬೇಕಾಗಿರೋದು ಬಹುವಾರ್ಷಿಕ ಕಳೆಗಳು ಭೂ ಅಂದ್ರೆ ಬೆಳೆ ಬೆಳೀತಕ್ಕಂಥ ಹೊಲದಲ್ಲಿ ಇರ್ಬೋದು, ಅಥವಾ ಪಾಳು ಬಿದ್ದಿರ್ತಕ್ಕಂಥ ಹೊಲ ಇರ್ಬೋದು, ಮುಂತಾದ ಕಡೆ ಬರ್ತಕ್ಕಂಥ ಒಂದು ಕಳೆಗಳಾಗಿರ್ತಾವೆ ಇವು. ಸೊ ಇವು ಪ್ರಮುಖ ಕಳೆಗಳಾಗಿದೆ. ಈಗ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಸಮಸ್ಯೆ ಹೇಳೋದು ಈ ತುರುಬಿ ಗಿಡ ಅಥವಾ ತುಂಬೆ ಗಿಡ ಅಂತ ಹೇಳ್ತಾರೆ, ಅದು ಬರುತ್ತೆ, ಜೊತೆಗೆ ಕರಿಕೆ ಮತ್ತು ಜೇಕು ಹೇಳ್ತಾರೆ, ಇವು ಜಾಸ್ತಿ ಬರ್ತಾವ್ರಿ, ಏನ್ ಮಾಡ್ಬೇಕು ಅಂತ ಕೇಳ್ತಿರ್ತಾರೆ. ಈಗ ನಾವು ಕರಿಕೆಯನ್ನು ತೆಗೆದುಕೊಂಡಾಗ ಗರಿಕೆ, ಗರಿಕೆ ಬಹುವಾರ್ಷಿಕ ಕಳೆ ಬಹಳಷ್ಟು ಸಮಸ್ಯೆ ಮಾಡ್ತಾ ಇದೆ. ನಮ್ಮ ಹಣ್ಣಿನ ಬೆಳೆಗಳಿರಬಹುದು ಅಥವಾ ನಮ್ಮ ಕ್ಷೇತ್ರ ಮಟ್ಟದ ಬೆಳೆಗಳಲ್ಲಿ ಕೆಲವೊಂದು ಸಮಸ್ಯೆ ಮಾಡ್ತಾ ಇದೆ. ಹೇಗೆ ಗರಿಕೆ ನಿರ್ವಹಣೆಯನ್ನು ಹೇಗೆ ಮಾಡ್ಬೇಕಂತ ಹೇಳ್ತಿರ್ತಾವೆ ಒಣ ಬೇಸಾಯದಲ್ಲಿ ಮತ್ತು ನೀರಾವರಿಯಲ್ಲಿ? ಇದು ಬೇರೆ ನಿಮ್ಗೆ ಏಕವಾರ್ಷಿಕ ಕಳೆಗಳಿಗೂ ಮತ್ತೆ ಬಹುವಾರ್ಷಿಕ ಕಳೆಗಳಿಗೆ ನಾವು ಒಂದು ಹತೋಟಿ ಕ್ರಮಗಳೇ ಬೇರೆ ಬೇರೆ ಆಗಿರ್ತವೆ. ಸೊ ಏಕವಾರ್ಷಿಕ ಕಳೆಗಳು ಏನು ಅಂದ್ರೆ ಅವು ಬೀಜಗಳಿಂದ ಬೆಳವಣಿಗೆ ಹೊಂದಿ ಮತ್ತೆ ಇನ್ನೊಂದು ಗಿಡ ಆಗ್ಬೇಕಂದ್ರೆ ಬೀಜದಿಂದನೇ ಆಗ್ಬೇಕು. ಅದೇ ಇದು ಏನು ಬಹುವಾರ್ಷಿಕ ಕಳೆಗಳಾಗಿರ್ಬೋದು, ನೀವು ಹೇಳದಂಗೆ ತುಂಗೆ ಇರ್ಬೋದು, ಗರಿಕೆ ಇರ್ಬೋದು, ಮುಂತಾದ ಈ ಒಂದು ಬಹುವಾರ್ಷಿಕ ಕಳೆಗಳು ಬೇರುಗಳಿಂದ ಇರ್ಬೋದು. ಕೆಲವೊಂದು ಈಗ ಪಾರ್ಥೇನಿಯಂ ತಗೊಂಡ್ರೆ ನಮ್ಗೆ ಬೀಜದಿಂದ ನೆಕ್ಸ್ಟ್ ಬರ್ತಕ್ಕಂತ ಒಂದು ಕಳೆ ಆಗಿರ್ಬೋದು. ಸೊ ಅದೇ ರೀತಿಯಾಗಿ ಬೇರಿನಿಂದ, ಗೆಡ್ಡೆಯಿಂದ, ಮತ್ತೆ ಗೆಣಸು, ಬಳ್ಳಿಯಿಂದಲೂ ಬರ್ತಕ್ಕಂತ ಈ ಒಂದು ಅನೇಕ ಬಹುವಾರ್ಷಿಕ ಕಳೆಗಳು ನಮ್ಗೆ ಹತೋಟಿ ಮಾಡೋದೇ ಕಷ್ಟ ಅಂತ ಅನ್ಸುತ್ತೆ. ಹತೋಟಿ ಮಾಡೋದು ಯಾಕೆ ಕಷ್ಟ ಅಂದ್ರೆ, ನಾವೇನಾದ್ರೂ ಈಗ ಮುಖ್ಯವಾಗಿ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನಾವು ಉಳುಮೆ ಮಾಡಿ ಕೆಲವೊಂದು ಏಕವಾರ್ಷಿಕ ಕಳೆಗಳನ್ನ ಹತೋಟಿ ಮಾಡ್ತೀವಿ. ಅದೇ ಈ ಬಹುವಾರ್ಷಿಕ ಕಳೆಗಳಲ್ಲಿ ಉಳುಮೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅದ್ರಲ್ಲಿರ್ತಕ್ಕಂಥ ಬೇರುಗಳು ಏನಾದ್ರೂ ಕಟ್ಟಾಗಿ ಹೊಲ ತುಂಬಾ ಆಗ್ಬಿಡ್ತಾವ, ಒಂದೊಂದು ಸಣ್ಣ ಸಣ್ಣ ಬೇರು ಕೂಡ ಒಂದೊಂದು ಗಿಡ ಆಗ್ಬಿಡ್ತಾವ. ಸೊ ಅದನ್ನ ಹತೋಟಿ ಮಾಡೋದು ಬಹಳ ಕಷ್ಟ. ಸೊ ರೈತ ಬಂದವರು ಏನು ಈ ಏಕವಾರ್ಷಿಕ ಒಂದು ಅಂದ್ರೆ 3 ತಿಂಗಳಿಗೆ 4 ತಿಂಗಳಿಗೆ ಬರ್ತಕ್ಕಂಥ ಕಳೆಗಳಿಗೂ ಇವಕ್ಕೂ ಭಾರಿ ವ್ಯತ್ಯಾಸ ಇರ್ತವೆ. ಸೊ ಹತೋಟಿ ಮಾಡೋದು ಬಹಳ ಬಹಳ ಕಷ್ಟ. ಹೇಗೆ ಈಗ ಗರಿಕೆಗೆ ಬಂದ್ರೆ ತಾವು ಹೇಳೋದು ರೈತರಿಗೆ ಏನ್ ಮಾಡ್ಲಿಕ್ಕೆ ಹೇಳ್ತಾರೆ, ಯಾವ ರೀತಿ ಹತೋಟಿ ಮಾಡಬೇಕು ಗರಿಕೆಗೆ ನೋಡ್ರಿ? ಮೊದಲೆಲ್ಲ ಏನ್ ಮಾಡ್ತಿರು, ಆಳವಾದಂತ ಉಳುಮೆ ಮಾಡ್ರಿ ಅಂತ ಹೇಳ್ತಿದ್ರು. ಅಥವಾ ಮೊದಲೆಲ್ಲ ರೈತರು ಗುದ್ದಿ ತಗೊಂಡು ಹಡ್ಡಿ ಬೇರೆ ಸಮೇತವಾಗಿ 4 ಗಂಟು 5 ಗಂಟು 1-1 ಫೂಟು 2-2 ಫೂಟು ಉದ್ದ ಇರ್ತಿತ್ತು ಒಳಗಡೆ ಬೇರದು ಗರಿಕೆಯನ್ನ ಮಾಡಿದ್ರು. ಈಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಕಡೆ ಹೊಲದಲ್ಲಿ ನೀರಾವರಿ ನೋಡಿದಲ್ಲೇ ಗರಿಕೆ ಬೆಳೆದಿರ್ತದೆ, ಹಂಗೆ ತೋಟಗಾರಿಕೆ ಬೆಳೆಗಳು ಗಿಡಗಳು ಇರ್ತವೆ, ಅದು ಗಿಡ ಇರ್ತದ್ರೆ ಕೆಳಗೆ ಏನು ಮಾಡಲ್ಲ, ಗರಿಕೆ ಅದೇನು ಮಾಡ್ತಾ ಅಂತಿರ್ತಾರೆ ರೈತರು. ನೀವು ತಜ್ಞರಾಗಿ ಏನ್ ಹೇಳ್ತೀರಿ? ಸೊ ಕೆಲವೇ ಕೆಲವು ಈಗ ನೀವು ನೋಡ್ಬೋದು, ಒಂದು ಭಾಗದಲ್ಲಿ ಹೊಲದಲ್ಲಿ ಒಂದು ಭಾಗದಲ್ಲಿ ಸಣ್ಣ ಪ್ಯಾಚ್ ಅಲ್ಲಿ ಏನಾದ್ರೂ ಈ ಒಂದು ಗರಿಕೆ ಅಂತಕ್ಕಂಥದ್ ಬಂದ್ರೆ ಒಂದು ವರ್ಷ ಏನಾದ್ರೂ ಬಿಟ್ರೆ ಅದು ಹೊಲ ತುಂಬಾ ಆಡ್ಕೋಬಿಡುತ್ತೆ. ಸೊ ಈ ಹತೋಟಿ ಮಾಡ್ಬೇಕಾದ್ರೆ ಅನೇಕ ಒಂದು ಕಾರ್ಯಕ್ರಮಗಳಿದಾವೆ, ಅಂದ್ರೆ ಬೇರೆ ಬೇರೆ ರೀತಿಯಾಗಿ ನಾವು ಅದನ್ನ ಹತೋಟಿ ಮಾಡ್ಬೋದು. ಸೊ ಮುಖ್ಯವಾಗಿ ರೈತರು ಏನಪ್ಪ ಅಂದ್ರೆ, ಯಾವ್ದೇ ಒಂದು ಕಳೆ ಬಂದ್ರೆ ರಾಸಾಯನಿಕಗಳು ಹೊಡಿಬೇಕಂತಾರೆ, ಇಲ್ಲ ಮತ್ತೆ ಅವುಗಳನ್ನ ಹತೋಟಿ ಮಾಡ್ಬೇಕಂದ್ರೆ ಉಳುಮೆ ಮಾಡೇ ಮಾಡ್ಬೇಕಾಗತ್ತ ಅಂತಾರೆ. ಸೊ ಮುಖ್ಯವಾಗಿ ಈ ಒಂದು ರೀತಿಯ ಬಹುವಾರ್ಷಿಕ ಕಳೆಗಳನ್ನು ಮಾಡ್ಬೇಕಂದ್ರೆ ಬೆಳೆ ಪರಿವರ್ತನೆ ಮಾಡ್ಬೇಕು. ಸೊ ಒಂದು ಈಗ ಮುಖ್ಯವಾಗಿ ಏನಪ್ಪ ಅಂದ್ರೆ ದ್ವಿದಳ ಧಾನ್ಯ ಬೆಳೆಗಳು, ಯಾವ ಬೆಳೆಗಳು ಅವು ಬರ್ತವೆ ಅವನ್ನ ಈ ಒಂದು ಕಳೆಗಳನ್ನ ಹತೋಟಿ ಮಾಡ್ಕೋಬಹುದು. ಮತ್ತು ಈಗ ಸರಿಯಾದ ಸಮಯ ಬೇಸಿಗೆ ಉಳುಮೆ ಅಥವಾ ಆಳವಾದ ಉಳುಮೆ ಮಾಡೋದ್ರಿಂದ ನೀವ್ ಹೇಳ್ದಂಗೆ 1 ಅಡಿ ಕೆಳಗಡೆ 2 ಅಡಿ ಕೆಳಗಡೆ ಇರತಕ್ಕಂಥ ಬೇರುಗಳೆಲ್ಲಾನು ಮೇಲ್ಗಡೆಗೆ ಬಂದು ಅವು ಈ ಒಂದು ಬಿಸಿಲಿಗೆ ಒಣಗ್ತವೆ. ಇದು ಬಹಳ ಮುಖ್ಯ. ಬೇಸಿಗೆ ಉಳುಮೆ ಅಥವಾ ಆಳವಾದ ಉಳುಮೆ ಎಲ್ಲಿ ಈ ಒಂದು ಗರಿಕೆ ಅಥವಾ ತುಂಗೆ ಜಾಸ್ತಿ ಇರುತ್ತೆ ಅದನ್ನ ಪ್ರತಿ ವರ್ಷ ಮಾಡೋದ್ರಿಂದ ನಿಮ್ಗೆ ಅವುಗಳನ್ನ ಹತೋಟಿ ಮಾಡ್ಬೋದು. ಇನ್ನೊಂದು ಭೂ ಹೊದಿಕೆ ಅಂದ್ರೆ ನೀವು ಬಂದಿರತಕ್ಕಂಥ ಹೊಲದಲ್ಲಿ ಬಂದಿರತಕ್ಕಂಥ ಕಸಕಡ್ಡಿಗಳನ್ನ ಅಲ್ಲೇ ಬಿಟ್ಟು ಅವನ್ನ ಕೊಳೆದ್ರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇವುಗಳ ಒಂದು ಬೆಳವಣಿಗೆ ಕಡಿಮೆ ಆಗುತ್ತೆ. ಮತ್ತೆ ಒಂದು ಬೆಳೆ ಸಮಯದಲ್ಲಿ ಅಂತರ್ ಬೆಳೆಯಾಗಿ ಬೆಳೆದ್ರಿಂದ, ಬೇರೆ ಬೇರೆ ಬೆಳೆಗಳನ್ನ ಅಂತರವಾಗಿ ಬೆಳೆದ್ರಿಂದ, ಮತ್ತೆ ನೀವು ಆಗ್ಲೇ ಹೇಳ್ದಂಗೆ ಕೈಯಿಂದ ತೆಗಿತಕ್ಕಂಥದ್ದು. ಮೊದಲಿಗೆ ಹಿಂದಿನ ಕಾಲದಲ್ಲಿ ರೈತರು ಏನ್ ಮಾಡ್ತಾ ಇದ್ರು ಅಂದ್ರೆ ಬುದ್ಧಿ ತಗೊಂಡು ಆಳವಾಗಿ ಕೆತ್ತಿ ಒಂದೊಂದು ಬೇರ್ನ ಕೂಡ ಬೇರಿನ ಸಮೇತ ತೆಗೆದು ಅದನ್ನ ಸುಡ್ತಾ ಇದ್ರು. ಸೊ ಈಗ ಏನಾಗಿದೆ ಅಂದ್ರೆ ಆಳುಗಳ ಅಭಾವ ಮತ್ತು ಬೇರೆ ಬೇರೆ ಒಂದು ಪರಿಸ್ಥಿತಿನಲ್ಲಿ ವಿಶಾಲವಾದ ಹೊಲದಲ್ಲಿ ಮಾಡೋದು ಬಹಳ ಕಷ್ಟ ಆಗುತ್ತೆ. ಇನ್ನು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅನೇಕ ರಾಸಾಯನಿಕಗಳು ಬಂದಿದ್ದಾವೆ, ಅವುಗಳನ್ನ ನಾವು ಹೊಡೆದ್ರಿಂದ ನಾವು ಅವುಗಳನ್ನ ಹತೋಟಿ ಮಾಡಬಹುದು. ಈ ರಾಸಾಯನಿಕಗಳಲ್ಲಿ ಈಗ ಏನಪ್ಪ ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ಏನು ಅಂದ್ರೆ, ರಾಸಾಯನಿಕಗಳು ಹೊಡೆದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂತ ಒಂದು ಗರಿಕೆ ತುಂಗೆ ಒಣಗುತ್ತೆ, ಅದೇ ಒಳಭಾಗದಲ್ಲಿ ಇರ್ತಕ್ಕಂಥದ್ದು ಒಣಗೋದಿಲ್ಲ, ಮತ್ತೆ ಜಿಗಿತೈತೆ. ಒಂದು ಕೆಲವೊಂದು ವಾರಗಳ ನಂತರ ಮತ್ತೆ ಚಿಗುರೊಡೆಯತೈತೆ, ಮತ್ತೆ ಆಗ್ತವೆ. ಈಗೇನಂದ್ರೆ ಬೆಳೆ ಬೆಳೆಯ ಸಮಯದಲ್ಲಿ ಅಥವಾ ಮುಂಗಾರಿನಲ್ಲಿ ರಾಸಾಯನಿಕಗಳು ಹೊಡೆದು ಹತೋಟಿ ಮಾಡ್ಕೊಂಡು ಬೆಳೆ ಬೆಳವಣಿಗೆ ಮಾಡ್ಕೋಬಹುದು, ಬೆಳೆ ಮಾಡ್ಕೋಬಹುದು. ಇಂಥ ಒಂದು ರಾಸಾಯನಿಕಗಳು ಬಂದ್ರೆ ಮುಖ್ಯವಾಗಿ ಯಾವುದೇ ಒಂದು ಹೊಲದಲ್ಲಿರ್ಬೋದು ಅಥವಾ ಪಾಳು ಬಿದ್ದ ಭೂಮಿನಲ್ಲಾದ್ರೆ ಇಂತ ಒಂದು ಸಂದರ್ಭದಲ್ಲಿ ಗ್ಲೈಪೋಸೇಟ್ ಅಂತ ಬರುತ್ತೆ, ಗ್ಲೈಪೋಸೇಟ್ ಅಥವಾ MIRA-71 ಅಂತ ಬರ್ತಕ್ಕಂತ ಒಂದು ಕೆಮಿಕಲ್ ಬರುತ್ತೆ. ಅದನ್ನ ನಾವು ಸಿಂಪರಣೆ ಮಾಡೋದ್ರಿಂದ ನಾವು ಆ ಒಂದು ಎಲ್ಲ ತುಂಗೆ ಆಗಿರ್ಬೋದು ಗರಿಕೆ ಆಗಿರ್ಬೋದು ಸಂಪೂರ್ಣವಾಗಿ ಒಣಗುತ್ತೆ. ಅದು ಬೆಳೆದಂತ ತುಂಗೆ ಗರಿಕೆ ಮೇಲೆ ಕಳೆನಾಶಕವನ್ನ ಸಿಂಪರಣೆ ಮಾಡಬೇಕು. ಹೌದು, ಈ ಕಳೆನಾಶಕವನ್ನ ನಾವು ಸಿಂಪರಣೆ ಮಾಡೋದ್ರಿಂದ 5 ml 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡೋದ್ರಿಂದ ನಾವು ಈ ಒಂದು ಕಳೆಗಳನ್ನ ಹತೋಟಿ ಮಾಡ್ಕೋಬಹುದು. ಮತ್ತೆ ಮುಂದೆ ಬರ್ತಕ್ಕಂಥ ಬೆಳೆಗಳಿಗೂ ಸಹ ಈಗ ನಾವು MIRA-71 ಅಥವಾ ಗ್ಲೈಪೋಸೇಟ್ ಏನ್ ಹೇಳ್ತೀವಿ, ಇದು ಬೇರುಗಳಿಗೂ ಸಹ ಒಂದು ತಲುಪತಕ್ಕಂಥ ಒಂದು